ಮಳೆ ಆಶ್ರಿತಾನ ಸರ್ ಎಲ್ಲ ಹನ್ನೆರಡು ಎಕರೆನ. ಅವಾಗ ಎಲ್ಲ ಭೋಗಾಪುರ ಜೋಳ ಅಂತ ಬೆಳಿತಿದ್ರು ಸರ್, ಭೋಗಾಪುರ ಜೋಳ ಬೆಳಿತಿದ್ರು ಸರ್. ಒಂದ್ ಎಕರೆ ಗದ್ದೆ ಐತಿ ಸರ್, ಅದ್ರೊಳಗ ಕೂರ್ಗಿನೆಲ್ಲ ಅಂತ ಬೆಳಿತಿದ್ರು ಸರ್. ಆಮೇಲೆ ರಾಗಿ ಹಾಕ್ಯಂತಿದ್ರು ಸರ್, ತಮಗೆ ಮನೆಗೆ ಬೇಕಾದಷ್ಟು ಆರ್ಕ್ ಅಂತ ಹಾಕ್ಯಂತಿದ್ರು ಸರ್. ನೆಕ್ಸ್ಟ್ ಒಂದಿಷ್ಟು ತಮ್ಗೆ ಬೇಕಾದ್ದೆಲ್ಲ ತರಕಾರಿ ಒಂದ್ ಕಡೆ ಹಾಕ್ಯಂತಿದ್ರು ಸರ್, ಮಳೆ ಆಶ್ರಿತಕ್ಕ ಮೆಣಸಿನ್ಕಾಯಿ ಹಾಕ್ಯಂತಿದ್ರು ಸರ್. ಆಮೇಲೆ ಎಳ್ಳು ಬಿತ್ತಿದ್ರು, ಒಂದ್ ಒಂದ್ ಪಟ್ಟು ಒಂದ್ ಎಕರೆ ನವಣಿ ಬಿತ್ತಿದ್ರು, ಒಂದ್ ಎಕರೆ ಸಜ್ಜಿ ಬಿತ್ಕ್ಯಂತಿದ್ರು, ಒಂದ್ ನಾಲ್ಕ ಎಕರೆ ಜವಾರಿ ಜೋಳ ಹಾಕ್ತಿದ್ರು ಸರ್, ಭೋಗಾಪುರ ಜೋಳ. ಕೂರ್ಗಿನೆಲ್ಲ ಅಂದ್ರೆ ಸರ್ ಮ್ಯಾಲೆ ಅದ್ರ ಪದರ್ ಕೆಂಪು ಬರ್ತದೆ ಸರ್. ನಾವು ಊಟ ಮಾಡಿವ್ ಸರ್, ಇತ್ತಿತ್ತಲಾಗ ಏನಾಗ ಬಿಡ್ತಿ ಅದ ಸ್ವಲ್ಪ ಬೀಜ ಸಿಗ್ಲಿಲ್ಲ ಸರ್ ನಮ್ಮ ಅಪ್ಪರಿಗೆ, ಬೆಳೆದ ಬೆಳೆಕತ್ತಿದ್ರು ಸರ್ ನಮ್ ನೆನ್ಪಿಲ್ಲ. ನಮ್ ನೆನ್ಪಿಲ್ಲಿ ಬೆಳೆದ ಬೆಳೆಕತ್ತಿದ್ರು ಸರ್. ಫಸ್ಟ್ ಎಲ್ಲ ಜಾಸ್ತಿ ಅದನ್ನ ಹಾಕ್ತಿದ್ರು ಸರ್, ಅದ ಟೇಸ್ಟ್ ಜಾಸ್ತಿ ಆಗ್ತದೆ ಸರ್ ಬೆಳೆದ ನೈತಲ್ ಸರ್, ಕೆಂಪು ಅಕ್ಕಿ ಸರ್, ಕೆಂಪು ಅಕ್ಕಿ ಅದ ರುಚಿ ಜಾಸ್ತಿ ಟೇಸ್ಟ್ ಆಗತ್ ಸರ್ ಅದು. ಅವಾಗ ಎಲ್ಲಿ ನಮ್ಮ ಅವರು ಒಳಗಾಕಿ ಕುಟ್ಟೆ ಅದನ್ನ ಅಕ್ಕಿ ಮಾಡಾರ ಸರ್. ಹಂಗಾಗಿ ಅದ ಮಿಷನ್ ಹಾಕ್ಸ್ತಿದ್ದಿಲ್ಲ ಸರ್, ಅದು ಎಲ್ಲ ಶೈನಿಂಗ್ ಆಗ್ತಿದ್ರಲ್ಲ ಸರ್, ಅದ ಮೆಗಳ ಪದರ ಉಳ್ಕೊಂಡಿರೋ ಜೀವ ಶೈನಿಂಗ್ ಆಗತ್ ಸರ್ ಅದು. ಹಂಗಾಗಿ ಭಾರಿ ಟೇಸ್ಟ್ ಆಗತ್ ಸರ್ ಸರ್. ಹಂಗಾಗಿ ಕೂರ್ಗಿ ಭತ್ತ ಅಂತೇಳಿ ಅದಕ್ಕೆ ಅಂತಿದ್ರು ಸರ್ ನಮ್ಮ ಅಪ್ಪ. ಮೇಲೆ ಭತ್ತ ತರನ ಇರ್ತ ಸರ್ ಅದು, ಅದ್ರ ಅಕ್ಕಿ ಕೆಂಪ್ಗೆ ಇರ್ತದೆ ಸರ್ ಅಷ್ಟೇ, ಕೆಂಪು ಕವಚ ಇರ್ತದೆ ಸರ್ ಅದಕ್ಕೆ. ನೋಡಿ ಅಂದ್ರೆ ನಿಮ್ಮ ಪೂರ್ವಿಕರು ಬೆಳೆಗಳಲ್ಲಿ ವೈವಿಧ್ಯತೆ ಜಾಸ್ತಿ ಇತ್ತು, ಹೆಚ್ಚು ಬೆಳೆಗಳನ್ನ ಮನೆಗೆ ಬೇಕಾಗುವಂತ ಆಹಾರ ಧಾನ್ಯಗಳು ಎಲ್ಲದನ್ನು ಹೆಚ್ಚು ಬೆಳೀತಾ ಇದ್ರು. ಬದಲಾದ ಕಾಲಮಾನಕ್ಕೆ ಈಗೆಲ್ಲ ಬೆಳೆಗಳನ್ನ ಕಡಿಮೆ ಮಾಡ್ತಾ ಬಂತಾ ಇದ್ರು. ಈಗ ನಿಮ್ಮ ತಲೆಮಾರಿನಲ್ಲಿ ಏನೇನ್ ಬೆಳೀತಾ ಇದ್ರು, ಏನೇನು ಪಡ್ಕೊಳ್ತಿದ್ರು ಭೂಮಿಯಿಂದ? ಈಗ ಸರ್ ಮೆಕ್ಕೆಜೋಳಕ್ಕೆ ಬಂದ್ಬಿಟ್ರು ಸರ್ ಎಲ್ಲಾರು. ಅದು ಭೋಗಾಪುರ ಜೋಳ ನಮ್ಮ ಅಪ್ಪಾರು ಬೆಳಿತಿದ್ರಲ್ಲ ಸರ್, ಅದು ಬೀಜನ ಹೋಗ್ಬಿಟ್ಟು ಸರ್, ಬೀಜ ಹಾಕವಾಡ್ರಿ ಸರ್. ಬೀಜ ಹಾಕಿದ್ರೆ ಅದು ಯಾಕನ ಈಗ ಕಾಲ ವಾತಾವರಣಕ್ಕೆ ಆಗ್ವಲ್ದು ಸರ್ ಅದು. ಅದು ಭೋಗಾಪುರ ಜೋಳ ಆಗ್ವಲ್ದು ಅಂತೇಳಿ ಮತ್ತೆ ಸಿ ಎಚ್ ಫೈವ್ ಅಂತೇಳಿ ಹಾಕಿದ್ರು ಸರ್. ಸಿ ಎಚ್ ಫೈವ್ ಮಲ್ಲಿಗೆ ಅಂತ ಒಡೆ ಕಚ್ಚಿ ಸರ್, ಅದು ಮಲ್ಲಿಗೆ ಅಂತ ಒಡೆ ಕಚ್ಚಿ ಸರ್. ಅದು ಸಿ ಎಚ್ ಫೈವ್ ಬಿಟ್ಬಿಟ್ರು ಸರ್, ಸಿ ಎಚ್ ಫೈವ್ ಬಿಟ್ಟು ಮೆಕ್ ಸಜ್ಜಿಗೆ ಬಂದಾರ ಸರ್. ಈಗ ಮೆಕ್ಕೆಜೋಳ ಸಜ್ಜಿಗೆ ಬಂದಿವಿ ಸರ್ ನಾವೀಗ. ಈಗ ಜೋಳ ಎಟ್ಟತಿದ್ರು ಊಟಕ್ಕೆ ಅಂತಂದ್ರೆ ಕೊಂಡ ತಿನ್ಬೇಕು ಸರ್ ಜೋಳನ. ಏನಪ್ಪ ಪ್ರಾಬ್ಲಮ್ ಅಂತ ಗೊತ್ತಾಗಿಲ್ಲ ಸರ್ ನನಗಂತೆ. ಅದು ಜೋಳ ಹಾಕದ ಬಿಟ್ಬಿಟ್ಟಿವಿ ನೋಡಿ ಸರ್, ಅದು ಜೋಳ ಬೆಳೆಯೋಲ್ಲ ಸರ್, ಹಾಕಿದ್ರೆ ಮಲ್ಲಿಗೆ ಬರ್ತದೆ ಸರ್. ನಿಮ್ಮಲ್ಲಿ ಬೆಳೆಯಲ್ಲ? ಬೆಳೆಯೋಲ್ಲ ಸರ್ ಬೆಳೆಯೋಂದ್ರೆ. ಅದು 30 ವರ್ಷದಿಂದ ಚೆನ್ನಾಗಿ ಬೆಳೆಯದು ಸರ್ ಭೋಗಾಪುರ ಜೋಳ, ಆಮೇಲೆ ಸಿ ಎಚ್ ಫೈವ್. ಈಗ ಮಲ್ಲಿಗೆ ಬರಕತ್ತೈತೆ ಸರ್ ಜಾಸ್ತಿ. ಮಲ್ಲಿಗೆ ಅಂದ್ರೆ ಸರ್ ಬಿಳಿ ಕಸ ಅಂತಾರಲ್ಲ ಸರ್, ಬಿಳಿ ಕಸ ಕಸ ಜಾಸ್ತಿ ಬೀರ್ತದೆ. ಅದು ಬೇರೆ ಹಂಗಂಗ ಬಿಡುತ್ತೆ ಸರ್ ಜೋಳ, ಅದ್ರಂಗ ಅದ್ರ ಜೊತೆಗೆ ಬಿಳಿ ಕಸ ಬೆಳಕೈತೈತೆ ಸರ್ ಬೆಳೆದು. ಅದು ಮಲ್ಲಿಗೆ ಅಂತೇಳಿ ಅದು ಒಟ್ಟು ತೆನಿ ಬಿಡಕ ಬಹಳ ತಂದ್ರೆ ಕೊಡ್ತದೆ ಸರ್. ತನಿ ಆಗಲ್ಲ ಸರ್, ಅಲ್ಲಿಗೆ ತೆನಿ ಪೊಸಿಷನ್ ಬಂದ್ ಕೂಡ್ಲೆ, ಅದು ಅಡಿ ತೆನಿ ಪೊಸಿಷನ್ ಬಂದ್ ಕೂಡ್ಲೆ ಅಲ್ಲಿಗೆ ನಿಂತು ಬಿಡುತ್ತೆ ಸರ್ ಬೆಳವಣಿಗೆ. ಹಂಗಾಗಿ ಅದನ್ನ ಬೆಳೆದ ಬಿಟ್ಬಿಟ್ರು ಸರ್ ಸಿ ಎಚ್ ಫೈವ್. ಸಿ ಎಚ್ ಫೈವ್ನು ಬಿಟ್ರು. ಈಗ ಮೆಕ್ಕೆಜೋಳ, ಸಜ್ಜಿ, ನವಣಿ, ಆಮೇಲೆ ತೊಗರಿ ಇಂತವಕ್ ಬಂದಿವಿ ಸರ್. ತೊಗರಿ ನಿಮ್ ಭಾಗದಲ್ಲಿ ಹೆಚ್ಚು ಜನ ರೈತರು ಬೆಳೀತಾರೆ? ಹೌದು ಸರ್. ನೀವು ಅದನ್ನ ಮುಖ್ಯ ಬೆಳೆಯಾಗಿನೇ ಬೆಳೀತಾ ಇದ್ದೀರಿ? ಹೌದು ಸರ್. ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ರಿ? ಈಗ 2.5 ಎಕರೆ ಹಾಕಿನ್ ಸರ್ ನಾನು. ಪ್ರತಿ ವರ್ಷ ಅದು ಬೆಳಿತೀರಿ ನೀವು? ಪ್ರತಿ ವರ್ಷನು 2.5 ಎಕರೆ. ಎಷ್ಟು ತಿಂಗಳ ಅವಧಿ ಬೆಳೆ ಇದೆ? 6 ತಿಂಗಳು ಸರ್. 6 ತಿಂಗಳು. ತೊಗರಿಯನ್ನೇ ಹೆಚ್ಚು ಬೆಳೆಯೋದಕ್ಕೆ ಕಾರಣ ಏನು ಸರ್? ಈಗ ನಮ್ಮ ಅಪ್ಪರ ಕಾಲದಾಗ ಎತ್ತಿದ್ದು ಸರ್, ಎತ್ತಿದ್ದು ಕುಂಟಿದ್ದು ಕೂರ್ಗಿದ್ದು, ಆಮೇಲೆ ಎಡೆ ಕುಂಟಿದ್ದು, ಆಮೇಲೆ ಗಡ್ಡೆ ಕುಂಟಿದ್ದು, ಆಮೇಲೆ ಎಲ್ಲ ಕುಂಟಿ ಕೂರ್ಗಿ ಮಡಿಕೆ ಎಲ್ಲ ಇದ್ದು ಸರ್. ನೆಗ್ಲಿ ಹೊಡ್ಯಾಕ ಆಮೇಲೆ ಕಳೆ ತೆಗಿಯಕ ಎಲ್ಲದಕ್ಕ ಅನುಕೂಲ ಇತ್ತು ಸರ್. ಅವಾಗ ಎತ್ತಿಲ್ಲ ಸರ್, ಈಗ ನಾನು ಎತ್ತಿಲ್ಲ ಸರ್. ಎತ್ತಿಲ್ದಕ್ಕ ನಾವು ಟ್ರ್ಯಾಕ್ಟರ್ಲೇ ಮಾಡ್ಬೇಕಲ್ಲ ಸರ್ ಎಲ್ಲ, ಟ್ರ್ಯಾಕ್ಟರ್ಲಿ ಮಾಡ್ಬೇಕು, ಇಲ್ಲಾಂದ್ರೆ ಕೂಲಿಯರ್ ಹಚ್ಚಿ ಕುರ್ಚಿ ಕೈ ಕೆಲಸಲಿದ್ದೆ ಕಳೆ ನಿರ್ವಹಣೆ ಮಾಡ್ಬೇಕಾಕತ್ತಲ್ಲ ಸರ್. ಹಂಗಾಗಿ ಏನ್ ಮಾಡಿದ್ವಿ, ಸ್ವಲ್ಪ ಬೀದಿ ಅಂದ್ರೆ ಡಿಫ್ರೆನ್ಸ್ ಒಂದು 6 ಫೂಟ್ ಬೀದಿ ಬಿಟ್ಟು ತೊಗರಿ ಊರ್ಕೊಂಬಿಟ್ಟು ಸರ್ ನಾನು. ಹಂಗಾಗಿ ಒಳಗಡೆ ಎಲ್ಲ ಟ್ರ್ಯಾಕ್ಟರ್ಲೇ ನಿರ್ವಹಣೆ ಮಾಡಕ ಈಗ ಎತ್ತ ಸಿಗಂಗಲ್ಲ ಸರ್, ನಮ್ಮ ಟೈಮ್ಗೆ ಗಳವ್ ಸಿಗಂಗಲ್ಲ ಸರ್. ಬೇರೆ ಕಡೆಯಿಂದ ತರ್ಬೇಕು ಎತ್ತಂದ್ರೂ ಯಾರು ರೊಕ್ಕ ಕೊಟ್ರು ಬರ್ತಾರೆ ಸರ್, ಆದ್ರೆ ನಮ್ಮ ಟೈಮ್ ಬರೋಲ್ಲ ಸರ್. ಆ ಉದ್ದೇಶಕ್ಕೆ ಮಾಡ್ಬೇಕು ಟ್ರ್ಯಾಕ್ಟ್ರಿ ಆದ್ರೆ ಸರ್ ನಾವು ಫೋನ್ ಮಾಡಿಕೊಳ್ಳೇ ಬಂದ್ಬಿಡ್ತಾರೆ ಸರ್. ಹಂಗಾಗಿ ಟ್ರ್ಯಾಕ್ಟ್ರಿಲೇ ಒಂದು ಕಳೆ ನಿರ್ವಹಣೆ ಮಾಡ್ಬೇಕು, ಕಸ ನಿರ್ವಹಣೆ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಸರ್ ತೊಗರಿಗೆ ಬಂದಿ ನೋಡಿ ಸರ್ ನಾನು. ಅಂದ್ರೆ ಒಂದು ಸಂಪನ್ಮೂಲಗಳ ಕೊರತೆ. ಹೌದು ಸರ್. ಜೊತೆಗೆ ಮಾನವ ಸಂಪನ್ಮೂಲಗಳ ಕೊರತೆ. ಹ್ಮ್ ಸರ್. ಸೊ ಇದು ಅಂದ್ರೆ ಒಬ್ಬಂಟಿಗರು ಕೃಷಿ ಮಾಡಿದ್ರೆ ತೊಗರಿ ಉತ್ತಮ. ತೊಗರಿ ಉತ್ತಮ ಸರ್. ಅಂದ್ರೆ ಹೆಚ್ಚು ಕೆಲಸ ಇರಲ್ವಾ ಇದರಲ್ಲಿ? ಹೆಚ್ಚು ಕೆಲಸ ಇರಲ್ಲ ಸರ್. ಫಸ್ಟ್ ಸ್ಟಾರ್ಟಿಂಗ್ ಮತ್ತೆ ಕೈಲೇ ಊರ್ಕೊಂಡ್ಬಿಡ್ತು ಸರ್ ತೊಗರಿನ. ಹೌದಲ್ಲ. ತೊಗರಿ ಊರ್ಕೊಂಡಿಂದ ಒಂದ್ ತಿಂಗಳ ಮೇಲೆ ಕಳೆ ನಿರ್ವಹಣೆಗೆ ಬರ್ತು ಸರ್. ಕಳೆ ನಿರ್ವಹಣೆ ಆಗಿಂದ ಒಳಗೆ ಕಲ್ಟಿವೇಟರ್ ಹೊಡ್ಸ್ಬಿಡ್ತು ಸರ್. ಈಗ ಮೆಕ್ಕೆಜೋಳ ಸಜ್ಜಿ ಅನ್ನೋ ಕಚ್ಚಾರ ಸಾಲಿನ ಸಾಲಿಗೆ ಹತ್ರ ಇರೋದಕ್ಕ ಜಾಸ್ತಿ ಅದ ಕಳೆ ನಿರ್ವಹಣೆಗೆ ಕೂಲಿಯರ್ ಅಗತ್ಯ ಆಗತ್ತೆ ಸರ್, ಬಹಳ ಬೇಕಾಗತ್ತೆ ಸರ್. ನಾವು ಗಂಡ ಹೆಂಡತಿಬ ತೊಗರಿ ಒಂದು ಕಳೆ ತಕೊಂಡ್ಬಿಡ್ಬೋದು ಸರ್. ಎಷ್ಟು ಅಂತರ ಇರ್ತದೆ ಇದಕ್ಕೆ ಸರ್? ಇದು ಸಾಲಿನ ಸಾಲಿಗೆ ಆರೂವರೆ ಫುಟ್ ಇರ್ತ ಸರ್, ಬೀಜದಿಂದ ಬೀಜಕ್ಕೆ ಒಂದೂವರೆ ಫುಟ್, ಒಂದು ಫುಟ್ನೊಳಗೆ ಇಟ್ಕೊಂಡಿರ್ತಾರೆ. ಆರಾಮ ಕೈಯಿಂದ ಕುರ್ಚಿಗೆ ತಗೊಂಡು ಆರಾಮಾಗಿ ಕಳೆ ತಕೊಂಬೋದು ಸರ್ ನಾವು ಮನೆಯವರ. ಈಗ ತೊಗರಿ ಇಳುವರಿ ಚೆನ್ನಾಗಿ ಬರಬೇಕು, ಒಳ್ಳೆ ಗುಣಮಟ್ಟದ ಇರಬೇಕು ಅನ್ನೋದಾದ್ರೆ ಸರ್ ಭೂಮಿಯ ಸಿದ್ಧತೆ ಏನೇನ್ ಮಾಡ್ತೀರಿ, ಏನೇನ್ ಕೊಡ್ತೀರಿ ಸರ್? ಡಿಸೆಂಬರ್ ಜನವರಿ ಕಟಾವ್ ಬಂದ್ಬಿಡ್ತದೆ ಸರ್ ತೊಗರಿ. ಜನವರಿಲಿದ್ದ ನೇಗಿಲಿ ತಗೊಂಡು ಹೊಡಿ ಸೆಲ ಕಿತ್ತಿ ಕ್ಲೀನ್ ಮಾಡಿಬಿಡ್ತೀವಿ ಸರ್ ಹೊಲನ. ಕ್ಲೀನ್ ಮಾಡಿ ಬಿಸಿಲಿಗೆ ಬಿಟ್ಬಿಡ್ತೀವಿ ಸರ್ ಮಾರ್ಚ್ ಏಪ್ರಿಲ್, ಅಲ್ಲಿವರೆಗೂ ಬಿಸಿಲು ತಿಂತೈತೆ ಸರ್ ಭೂಮಿ. ಬಿಸಿಲು ತಿನ್ನಕ್ ಬಿಟ್ಬಿಡ್ತೀವಿ ಸರ್, ಯಾಕಂದ್ರೆ ನೀರಾವರಿ ಆದ್ರೆ ಹಿಂದೆ ಪೀಕ್ ಆಗ್ತಿರ್ತಾರ ಸರ್. ನೀರಾವರಿ ಅಲ್ಲಲ್ಲ ಸರ್, ಮಳೆಗೆ ಆಶ್ರಿತ ಅದಕ್ಕ. ಮತ್ತೆ ಹೊಳ್ಳಿ ಮೇ ಜೂನಿಗೆ ಮಳೆ ಸ್ಟಾರ್ಟ್ ಆಗತ್ತನ ಅದ್ ಭೂಮಿ ಅದ ಮಾಡ್ಕೊಂತೀವಿ ಸರ್. ಭೂಮಿ ಎಲ್ಲ ಅದ ಮಾಡ್ಕೊಂಡು ಎಲ್ಲ ಅದಕ್ಕೇನ್ ಬೇಕು, ಮನ್ಯಾಗ ಒಂದ್ ಆಕಳ ಇದ್ರ ಅದ್ರ ತಿಪ್ಪಿ ಗೊಬ್ಬರ ಎಲ್ಲ ಅದಕ್ಕೆ ಆರಿವಿ, ಅದಕ್ಕೆ ಕುಂಟಿ ಗಿಂಟಿ ಹೊಡೆದು ಎಲ್ಲ ಗೊಬ್ಬರ ಮುಚ್ಕೊಂಡು ಭೂಮಿ ಅದ ಮಾಡ್ಕೊಂತೀವಿ ಸರ್. ಅಲ್ಲಿವರೆಗೆ ಅದ ಮಾಡ್ಕೊಂಡು ಸರ್ ಟೈಮ್ ಬಂದ್ ಕೂಡ್ಲೆ ಅದೇನ್ ಬಿತ್ತ ಟೈಮ್ ತೊಗರಿ ಊರ ಟೈಮ್ ಬಂದ್ ಕೂಡ್ಲೆ ಸರ್ ಊರ್ಕೊಂತು ಸರ್ ತೊಗರಿ. ತೊಗರಿ ಬಿತ್ತನೆ ಆದ್ಮೇಲೆ ಸರ್ ಏನೆಲ್ಲ ಸಮಸ್ಯೆಗಳು ಕಾಣ್ತವೆ ತೊಗರಿಯಲ್ಲಿ ಅಂತ? ಜಲ್ದಿ ಕೀಡಿ ಬರಂಗಿಲ್ಲ ಸರ್, ಕಾಯಿ ಮಗ್ಗಿ ಬರತ್ತನ ಒಟ್ಟ ಹುಳ ಬರಂಗಿಲ್ಲ ಸರ್ ತೊಗರಿಗೆ. ಕಳೆ ನಿರ್ವಹಣೆ ಅಷ್ಟ ಸರ್ ಸ್ಟಾರ್ಟಿಂಗ್, ಕಳೆ ನಿರ್ವಹಣೆ ಮಾಡ್ಕೊಂತ ಆಮೇಲೆ ಒಂದ್ ಟೈಮ್ ಗೊಬ್ಬರ ಕೊಡ್ಬೇಕಾಗತ್ ಸರ್ ಮಳಿ ನೋಡ್ಕೊಂಡು ಮಳಿ ಚೆನ್ನಾಗಿ. ಏನ್ ಗೊಬ್ಬರ ಕೊಡ್ತೀರಿ ಸರ್? ಡಿಎಪಿ ಕೊಡ್ಬೇಕಾಗತ್ ಸರ್, ಡಿಎಪಿ ಕೊಡ್ಬೇಕಾಗತ್ ಸರ್. ಒಂದ್ ಎಕರೆಕ್ ಒಂದ ಚೀಲ ಕೊಟ್ಟು ಜಾಸ್ತಿ ಕೊಡಾಗಲ್ ಸರ್ ನಾನು. ಒಂದ್ ಎಕರೆಕ್ ಒಂದ್ ಚೀಲ ಅಥವಾ ಅರ್ಧ ಚೀಲ ಕೊಟ್ಟು ಎರಡೂವರೆ ಎಕರೆ ನಡುವೆ ಒಂದೂವರೆ ಎರಡ್ ಚೀಲ ಕೊಡ್ತೀನಿ ಸರ್ ಅಷ್ಟಲ್ಲ ಅಷ್ಟಲ್ಲ. ಅದಾದ್ಮೇಲೆ ಮತ್ತೇನು ನಿರ್ವಹಣೆಗಳು ಇರಲ್ಲ ಸರ್? ಇದು ಹೂವ ಮಗ್ಗಿ ಬಂದ್ ಕೂಡ್ಲೆ ಸ್ಟಾರ್ಟ್ ಮಾಡ್ಬೇಕು ಸರ್, ಸ್ಪ್ರೇ ಮಾಡ್ಬೇಕು ಸರ್. ಅದ ಏನಕತಿ ದಾಮಿ ಜಿಡಿ ಬರ್ತಲ್ ಸರ್, ಅದ ತತ್ತಿ ಇಡ್ತೈತಿ ಸರ್, ಅದ ಮೊಟ್ಟೆ ಇಟ್ಟು ಅದೇನ್ ಮಾಡ್ಬಿಡ್ತೈತಿ ಸರ್ ಜಾಸ್ತಿ ಸ್ವಲ್ಪ ಮಾಡಾಕತ್ತಂದ್ರ ಸರ್, ಅದು ಮಾಡೋದ್ ಕೂಡ್ಲೆ ಏನಾಗ್ಬಿಡ್ತೈತಿ ಜಾಸ್ತಿ ಜಿಡಿ ಬರ್ತೈತಿ ಸರ್, ಜಿಡಿ ಬರ್ತೈತಿ ಸರ್. ಹಂಗಾಗಿ ಸುಮಾರು ಮೂರುವಾರಿ ತಿಂಗಳ ಪೀಕ್ ಆದ ಕೂಡ್ಲೆ ಶುರು ಮಾಡ್ಬೇಕು ಸರ್ ಸ್ಪ್ರೇ ತಗೋಣಕ್. ಮೂರುವಾರಿ ತಿಂಗಳಿದ್ದ ಐದ್ ತಿಂಗಳ ತನ ಸ್ಪ್ರೇ ತಗೋಬೇಕು ಸರ್, ಒಂದ್ ಕಡಿಮೆ ಕಡಿಮೆ ಅಂದ್ರೆ ಮೂರರಿಂದ ನಾಲ್ಕು ಸ್ಪ್ರೇ ತಗೋಬೇಕು ಸರ್ ಅದಕ್ಕೆ. ಒಂದು ಹದಿನೈದು ದಿನ ಇಪ್ಪತ್ತು ದಿನ ಮಾಡ್ತಾನೆ ನಡೀತೈತೆ ಸರ್. ಜಾಸ್ತಿ ಹುಳ ಕಂಡೈತಿ, ಕೀಡಿ ಕೀಡಿ ಅಂತ ಬರ್ತಲ್ಲ ಸರ್ ಜಾಸ್ತಿ ಕಂಡಿತೆ ಅಂತಂದ್ರೆ ವಾರಕ್ಕೊಮ್ಮೆ ತಗೊಂಡ್ಬಿಡ್ಬೇಕು ಸರ್, ಒಂದ್ ಎರಡು ವಾರ ಕಂಟಿನ್ಯೂ ಕೀಡಿ ನಿರ್ವಹಣೆ ಮಾಡ್ಕೊಂಬಿಟ್ರೆ ಸಾಕು ಸರ್. ಕಂಡ್ರಿ ಅಂತ ಬರಲ್ಲ ಸರ್, ಕಂಡ್ರಿ ಅಂದ್ರೆ ಸರ್ ತೂತು ಇದ್ದು ಕಾಳ ಬರ್ತೈತಲ್ ಸರ್, ಆ ಟೈಪ್ ಬರಲ್ಲ ಸರ್, ಚೆನ್ನಾಗಿ ಬರ್ತೈತೆ ಸರ್, ಕ್ವಾಲಿಟಿ ಚಲೋ ಹಾಕತ್ ಸರ್, ಮಾರ್ಕೆಟ್ಗಿನ ರೇಟ್ ಹಾಕತ್ ಸರ್. ಒಂದು ಎಕರೆಗೆ ತೊಗರಿ ಎಷ್ಟು ಇಳುವರಿ ಬರ್ಬೋದು ಸರ್? ನಾನು ಆರೂವರೆ ಕ್ವಿಂಟಲ್ ತನ ಆಗೈತೆ ಸರ್ ನಂದು ಬೆಳೆ ಸರ್, ಮಳೆಗೆ ಆರು ಕ್ವಿಂಟಲ್ ಇದ್ದ ಆರೂವರೆ ಕ್ವಿಂಟಲ್ ಚೆನ್ನಾಗಿ ಮಳೆ ಆತಂದ್ರ ಸ್ವಲ್ಪ ಮಳೆ ಕೊರತೆ ಆತಂದ್ರ ಸರ್ ಮೂರುವರೆ ಕ್ವಿಂಟಲ್ ನಾಲ್ಕು ಕ್ವಿಂಟಲ್ ಅಂತ ಮಿನಿಮಮ್ ಆಗತ್ ಸರ್. ಕಟಾವಿನ ವಿಧಗಳು ಏನೇನ್ ಮಾಡ್ತೀರಿ ಹೇಗೆ ಕಟಾ ಸರ್? ಈಗೇ ಮಾಡ್ತಾರ ಸರ್, ಹತ್ತತ್ತು ಎಕರೆ ಇದ್ದಾರೆ, ಇಪ್ಪತ್ತು ಎಕರೆ ಇದ್ದಾರೆ, ಒಬ್ಬ ದೊಡ್ಡ ರೈತರು ಏನ್ ಹಾಕಿರ್ತಾರಲ್ಲ ಸರ್ ಅದ್ ಕಡೆ ತವ್ರಿಗೆರ ಕಡೆ ನೋಡಿವು ಸರ್, ತವ್ರಿಗೆರ ಆಮೇಲೆ ಮುದುಗಲ್ಲ ಕಡೆ ಸರ್, ಅವ್ರೇ ಮಾಡ್ತಾರ ಡೈರೆಕ್ಟ್ ಮಿಷನ್ ಇಟ್ಟು ಬಿಡ್ತಾರ ಸರ್ ಹೊಲಕ್ಕೆ. ಈಗ ಹೆಂಗ್ ಬತ್ ಕಿಡ್ತಾರಲ್ಲ ಸರ್ ಆ ಟೈಪ್ ಮಿಷನ್ ಹಚ್ಚಿ ಹೊಡಿಸ್ಕೊಂತಾರ ಸರ್ ಅವ್ರು. ಅದ್ರ ನಮ್ ಸ್ವಲ್ಪ ಅಲ್ಲ ಸರ್, ಅವ್ರ ಮಿಷನ್ ಯಾರು ಆಟಕ್ಕೆ ಬರಲ್ಲ ಸರ್, ಎರಡ್ ಎಕರೆ ಮೂರ್ ಎಕರೆಕ್ ಬರಲ್ಲ ಸರ್. ಹಂಗಾಗಿ ಕೈಲೆ ಕೊಯ್ಕೊಂತೀವಿ ಸರ್ ನಾವು ಕಾಯಿನ, ಕಾಯಿನ ಕೋದು ಕೋದು ಕೋದು ಕೋದು ಜಮಾ ಮಾಡಿಸೋದು ಸರ್. ಒಣಗಿದ ಕೂಡ್ಲೆ ಒಂದು ಅದ್ ಕಾಯಿ ಹಾಕದ್ ಮಿಷನ್ ಐತೆ ಸರ್, ಇಲ್ಲಿ ನಮ್ ಸುತ್ತಮುತ್ತ ಅದಾವ ಸರ್, ಅದಾವ ಸರ್. ಕರೆಸಿ ನಾವು ರಾಶಿ ಮಾಡ್ಕೊಂಡ್ಬಿಡ್ತೀವಿ ಸರ್. ಹೊಟ್ಟು ಸಿಗುತ್ತೆ ದನ? ಹೊಟ್ಟು ಸಿಗ್ತೈತೆ ಸರ್, ಹೊಟ್ಟು ಸಿಗುತ್ತೆ. ದನಕರುಗಳು ಇಲ್ಲ? ದನಕರುಗಳಿಲ್ಲ ಸರ್, ನಮ್ ಮಿಸಸ್ನ ತಮ್ಮನವ್ರಿಗೆ ಬಂದು ಒಯ್ತಿರ್ತಾರ ಸರ್ ಒಟ್ಟು, ಅವರು ಎಲ್ಲ ಎರಿಯೊಳಗ ಅಲ್ಲಿ ಎತ್ತದ ಸರ್ ದೊಡ್ಡ ದೊಡ್ಡ, ಅವ್ರಿಗೆ ಸಾಲ್ಟೇಜ್ ಹಾಕಿರ್ತೈತೆ ಅಲ್ಲ ಸರ್, ಅವ್ರು ಬಂದು ಟ್ಯಾಕ್ಟರ್ ತಂದು ಹಾಕ್ಯಂದು ಒಕ್ಕಿರ್ತಾರೆ ಸರ್. ತೊಗರಿ ಬೆಲೆ ಏನ್ ಸಿಗುತ್ತೆ ಸರ್? ಅದ ಆರೂವರೆಯಿಂದ 7,000 8,000 ಸಾವಿರ ತನ ಇರ್ತೈತೆ ಸರ್. ಹೆಚ್ಚು ಅಂದ್ರೆ ಎಷ್ಟು ಸಿಗುತ್ತೆ ಸರ್? ನನಗೆ ಸಿಕ್ಕಿರೋದು 7,700 ರೂಪಾಯಿ ತನ ಸಿಕ್ಕತ್ ಸರ್ ನನಗೆ ಒಂದ್ ವರ್ಷ, 6,600 ತನ ಸಿಕ್ಕತ್ ಸರ್ ಕನಿಷ್ಠ ಅಂದ್ರೆ. ಒಂದು 50,000 ರೂಪಾಯಿ ನಿಮ್ಗೆ ಆದಾಯ ಬರುತ್ತೆ ಅದ್ರಲ್ಲಿ? ಹೌದ್ ಸರ್, ಬರ್ತದೆ ಸರ್. ಒಂದು 6 ತಿಂಗಳ ಅವಧಿ ನೀವು ಕೆಲಸ ಮಾಡಿದ್ರೆ ಕೆಲಸ ಮಾಡ್ಬೇಕು ಸರ್. ತೊಗರಿಯ ಮಾರುಕಟ್ಟೆ ಎಲ್ಲಿ ಹೇಗೆ ಕಳಿಸ್ತೀರಿ? ಜಾಸ್ತಿ ನಾವು ದಲಾಲಿ ಅಂಗಡಿ ಅಂತೇಳಿ ಇರ್ತಾವಲ್ ಸರ್, ಆ ದಲಾಲಿ ಅಂಗಡಿಯವ್ರಿಗೆ ಕೊಡ್ತೀವಿ ಸರ್, ಎ ಪಿ ಎಂ ಸಿ ಒಳಗ ತಗೊಂತಾರ ಸರ್. ಎ ಪಿ ಎಂ ಸಿ ಒಳಗ ಅಂದ್ರೆ ಸರ್ ಅವ್ರು 7 ಕ್ವಿಂಟಲ್ 8 ಕ್ವಿಂಟಲ್ ಬೆಂಬಲ ಬೆಲೆಗೆ ಜಾಸ್ತಿ ಬೇಕು ಸರ್, ಅವ್ರ ಕ್ವಾಂಟಿಟಿ ತೂಕ ಜಾಸ್ತಿ ಇತ್ತಂದ್ರೆ ಅವ್ರು ಬೆಂಬಲ ಬೆಲೆಗೆ ತಗೊಂತಾರ ಸರ್. ಹಂಗಾಗಿ ಸ್ವಲ್ಪ ಹಾಕವಲ್ಲ ಸರ್ ನಮ್ಮ ಲೋಕಲ್ನಾಗ ಮಾರ್ಬೇಕು. ಅವತ್ತಿನ ರೇಟ್ ಏನಿರುತ್ತೆ ಆ ರೇಟ್ ಕೊಟ್ಬಿಡ್ತೀವಿ. ಹ್ಞೂ ಸರ್, ಹ್ಞೂ ಸರ್. ತೊಗರಿಯನ್ನ ಬೆಳೆದ ನಂತರ ಮತ್ತೆ ಬೇರೆ ಏನಾದರೂ ಪರ್ಯಾಯ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಇದೆಯಾ ನಿಮಗೆ? ಟೈಮಿಂಗ್ ಆಗಿ ಹೋಗ್ಬಿಟ್ಟಿರ್ತದೆ ಸರ್ ಅಲ್ಲಿ, ಅಲ್ಲಿಗೆ ಮಳೆ ಕ್ಲೋಸ್ ಆಗಲ್ಲ ಸರ್, ಸಾಕಿ ಮಳೆ ಮುಗ್ದು ತಂದ್ರೆ ಮತ್ತೆ ಮಳೆ ಆಗಲ್ಲ ಸರ್ ಅಲ್ಲಿ ಸರ್, ಹಂಗಾಗಿ ಮುಂದೆ ಏನು ಮಾಡೋಕ್ಕಾಗಲ್ಲ ಸರ್ ಬೆಳೆನ. ಅಂದ್ರೆ ಒಂದು ಒಂದ್ ಅವಧಿ ಬೆಳಿತೀರಿ, ಒಂದ್ ಅವಧಿ ಖಾಲಿ ಆಗಿಬಿಟ್ಟು. ಖಾಲಿ ಬಿಡುತ್ತೆ ಸರ್, 6 ತಿಂಗಳ ಅಷ್ಟ ಪೀಕ್ ಸರ್, ಇನ್ನ 6 ತಿಂಗಳ ಖಾಲಿನ ಸರ್ ಹೊಲ. ಆದ್ರೆ ಸಣ್ಣ ಕುಟುಂಬಗಳು, ಸಣ್ಣ ಹಿಡುವಳಿ ಇರ್ತಕ್ಕಂತ ಕುಟುಂಬಗಳು ಇಷ್ಟರಲ್ಲೇನೆ ಆರ್ಥಿಕವಾಗಿ ಭದ್ರತೆ ಪಡ್ಕೊಳಕ್ ಆಗುತ್ತ ಹೇಗೆ ಸರ್? ಆಗಲ್ಲ ಸರ್, ಬಹಳ ಖರ್ಚು ಜಾಸ್ತಿ ಬರ್ತಾವ ಸರ್ ಇತ್ತಿತ್ತಲಾಗಿ. ಹಂಗಾಗಿ ಏನ್ ಮಾಡ್ತೇವೆ ನಾವು, ಫ್ರೀ ಇದ್ದಾಗ ಸರ್ ತೊಗರಿ ಬೆಳೆ ಬೆಳೆ ನಾವು ತೊಗರಿ ಹೊಲ್ದಾಗ ಕೆಲ್ಸ ಇದ್ದಾಗ ಅಷ್ಟೇ ಹೊಲ್ದಾಗ ಮಾಡ್ತೇವ್ ಸರ್, ಉಳು ಟೈಮ್ನಾಗ ಕೂಲಿ ಕೆಲಸ ಮಾಡ್ತೇವ್ ಸರ್ ನಾವು. ಬೇರೆ ಕೆಲಸಗಳಿಗೆಲ್ಲ ಹೋಗ್ತೀವಿ. ಸರಿ, ಇಲ್ಲಿ ಎಲ್ಲ ಏನೇನ್ ಕೆಲಸಗಳು ಇರ್ತವೆ? ಇಲ್ಲೆಲ್ಲ ಸೀಡ್ಸ್ ಜಾಸ್ತಿ ಅದಾವಲ್ಲ ಸರ್, ಸೀಡ್ಸ್ ಕ್ರಾಸಿಂಗ್ ಬೆಳಗ್ಗೆ ಪೌಡರ್ ಕೊಡೋದು ಇರ್ತಾವ ಸರ್ 9 ಗಂಟೆ ತನ, ನೆಕ್ಸ್ಟ್ ಮತ್ತೆ ಪೌಡರ್ ಕೊಡೋ ಮುಗ್ದಿಂದ ಬಳ್ಳಿ ಕಟಾವು, ಆಮೇಲೆ ಅವು ಎಲ್ಲ ಚಿಗುರು ತೆಗಿಯಾವು ಅಂತವೆಲ್ಲ ಇರ್ತಾವ ಸರ್. ಹೆಣ್ಮಕ್ಳ ಕೆಲ್ಸನ ಇರ್ತಾವ ಸರ್, ಹೆಣ್ಮಕ್ಳು ಹೋಕರ್ ಸರ್. ಈಗ ನಾವು ಕೆಲವೊಂದು ದೊಡ್ಡ ದೊಡ್ಡ ಕೆಲ್ಸ ಏನ್ರಿ ಇತ್ತಂದ್ರೆ ಗೂಟ ಹಾಕವು ಕಟ್ಗಿ ಹಾಕವು ಇರ್ತಾವ ಸರ್, ಅಂತವೆಲ್ಲ ಮಾಡಕ್ ಹೋಗು ಸರ್. ಅಂದ್ರೆ ಒಂದ್ ಸಣ್ಣ ಹಿಡುವಳಿದಾರರು ಕೃಷಿಯ ಜೊತೆಗೆ ಬೇರೆ ಕೆಲಸಗಳಿಗೂ ಸಹಿತ ಡಿಪೆಂಡ್ ಆಗ್ಲೇಬೇಕು, ಆಗ್ಬೇಕಾಗುತ್ತೆ ಸರ್. ಅಂದ್ರೆ ಇಷ್ಟರಲ್ಲೇ ಜೀವನ ನಡೆಸೋದ್ ಕಷ್ಟ ಆಗ್ತದೆ, ನಡ್ಸಕ್ ಕಷ್ಟ ಆಗತ್ತೆ ಸರ್. ಸೊ ನಿಮ್ಮ ಭಾಗದೊಳಗಡೆಗೆ ತೊಗರಿ ಬೆಳೆಯುವ ಪ್ರಮಾಣ ಜಾಸ್ತಿ ಇದೆ ಅಂತ ಅನ್ಸುತ್ತೆ, ಕಾರಣ ಏನು ಸರ್? ಹೆಂಗಂದ್ರೆ ಸರ್, ಮೆಕ್ಕೆಜೋಳ ಹಾಕ್ತಾರಲ್ಲ ಸರ್, ಮೆಕ್ಕೆಜೋಳ 5 ಸಾಲ ಮೆಕ್ಕೆಜೋಳ ಹಾಕಿ 1 ಸಾಲ ತೊಗರಿ ಕಂಪಲ್ಸರಿ ಹಾಕ್ತಾರೆ ಸರ್ ಎಲ್ಲರೂ ಇಲ್ಲಿ. ಆ ಉದ್ದೇಶಕ್ಕ ಸರ್, ಮೆಕ್ಕೆಜೋಳ ಎಷ್ಟು ಎಕರೆ ಆಕತಿ, ಎಷ್ಟು ಹೆಕ್ಟೇರ್ ಆಗ್ತೈತಿ, ಎಷ್ಟೆಷ್ಟು ಮೆಕ್ಕೆಜೋಳ ಹೆಂಗ ಜಾಸ್ತಿ ಆಗ್ತದೆ ಸರ್, ಹಂಗಂಗ್ ತೊಗರಿ ಜಾಸ್ತಿ ಇರ್ತದೆ ಸರ್. ಮಿಶ್ರ ಬೆಳೆಯಾಗಿ ಬೆಳಿತಾರೆ, ಮಿಶ್ರ ಬೆಳೆಯಾಗಿ ಬೆಳಿತಾರೆ ಸರ್ ಮೆಕ್ಕೆಜೋಳ. ಮನೆಗೆ ತೊಗರಿನೂ ಆಗುತ್ತೆ, ಮನೆಗೆ ತೊಗರಿನ ಆಕತಿ ಜಾಸ್ತಿ. ಅದು ಚೆನ್ನಾಗಿ ಮಳೆ ಆತ ಅಂತ ಅಂದ್ರೆ ಜಾಸ್ತಿ ಆದ್ವು ಅಂದ್ರೆ ಮಾರ್ಕೆಂತಾರೆ ಸರ್. ಸೊ ಒಂದ್ ರೀತಿಯಿಂದ ಆಹಾರ ಧಾನ್ಯ ಆಗಿರೋದ್ರಿಂದ ಪ್ರತಿಯೊಂದು ಕುಟುಂಬಕ್ಕೆ ಅಗತ್ಯವಾಗಿರೋದ್ರಿಂದ ಪ್ರತಿಯೊಬ್ಬರು ಇಲ್ಲಿ ಬೆಳಕೊಳ್ತಾರೆ. ಹೌದು ಸರ್, ಮುಖ್ಯ ಬೆಳೆಯಾಗಿ ಬೇರೆ ಬೇರೆ ಬೆಳೆಗಳ ಜೊತೆಗೆ ಇದನ್ನು ಉಪಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಈ ತೊಗರಿಯನ್ನ ಅನಿವಾರ್ಯವಾಗಿ ಬೆಳಕೊಳ್ತಾರೆ. ಕೆಲವರು ಇದನ್ನ ಏಕ ಬೆಳೆಯಾಗಿ ಸಹಿತ ಬೆಳೆಯುವ ಸಾಧ್ಯತೆಗಳು ಹೆಚ್ಚು, ಸಾಧ್ಯತೆಗಳು ಹೆಚ್ಚಾಗುತ್ತೆ ಸರ್. ಮನೆಯಲ್ಲಿಗೆ ಈಗೇನ್ ಎತ್ತ ಅಂತ ಹೇಳಿದ್ನಲ್ಲ ಸರ್, ಎತ್ತ ಆಮೇಲೆ ಕುಂಟಿ ಕೂರ್ಗಿ ಆಮೇಲೆ ಮಡಿಕೆ ತಯಾರಿದ್ವು ಮಾಡಾರ ಕೆಲ್ಸದಾರ ಮನ್ಯಾಗ ಇದ್ರ ಅಂದ್ರ ಸರ್, ಅವ್ರು ಎಲ್ಲ ಮೆಕ್ಕೆಜೋಳ ಹಾಕ್ಯಂತಾರ ಸರ್, ಸಜ್ಜೆ ಹಾಕ್ಯಂತಾರ, ನವಣೆ ಹಾಕ್ಯಂತಾರ ಸರ್, ಎಳ್ಳು ಬಿತ್ತಾರ, ಬಿಳೆ ಎಳ್ಳು ಸರ್, ಬಿಳೆ ಎಳ್ಳನ್ ಚೆನ್ನಾಗಿ ಬೆಳಿತೈತಿ ಸರ್ ನಮ್ಮ ಏರಿಯಾದಾಗ. ಆಮೇಲೆ ಪುಂಡಿ ಬೆಳಿತೈತಿ ಸರ್, ಹೆಸರು ಬೆಳಿತೈತಿ, ಮಡಿಕೆ ಬೆಳಿತೈತಿ ಸರ್, ಅಲಸಂದಿ ಬೆಳಿತೈತಿ, ಎಲ್ಲವೂ ಬೆಳಿತೇವೆ ಸರ್. ಮಳೆ ಟೈಮ್ ಟು ಟೈಮ್ ಆತಂದ್ರೆ ಎಲ್ಲವನ್ನೂ ಬೆಳಿತೀವಿ ಸರ್. ನಮ್ಮ ಅಪ್ಪರು ಎಲ್ಲರೂ ಬೆಳಿತಿದ್ರು ಸರ್ ಅವಾಗ್ಲೂ, ಈಗ ಆದ್ರೂ ಬೆಳಿತಾರೆ ಸರ್. ಟೈಮ್ ಸರಿ ಮಳೆ ಆದ್ರೆ ಎಲ್ಲವೂ ಆಗ್ತಾವ ಸರ್, ಮಿಶ್ರ ಬೆಳೆಯಾಗಿ ಬೆಳಕೋಬೇಕಾಗತ್ತೆ ಸರ್ ಅಷ್ಟೇ. ನಿಮ್ಮ ಈ ಚಿಲುಕಮುಖಿ ಗ್ರಾಮದ ವ್ಯಾಪ್ತಿಯಲ್ಲಿ ಸುತ್ತಮುತ್ತಲು ಕೆರೆಗಳಿದಾವ? ಎಲ್ಲ ಬೋರ್ವೆಲ್ ಸರ್, ಬೋರ್ವೆಲ್ ಸರ್. ಕೆರೆಗೆ ನೀರ್ ಬರೋದ ಕಡಿಮೆ ಆಗ್ಬಿಟ್ಟಾವ ಸರ್ ಇತ್ತಿತ್ತಲಾಗಿ. ಅವು ಯಾಕಂತ ಗೊತ್ತಾಗೋಲ್ ಸರ್, ಚಿಕ್ಕ ಡ್ಯಾಮು ಅಲ್ಲೆಲ್ಲ ಅಲ್ಲೆಲ್ಲ ಚಿಕ್ಕ ಡ್ಯಾಮ್ ಆಗ್ಬಿಟ್ಟಾವಲ್ ಸರ್, ಆಮೇಲೆ ಅಲ್ಲೆಲ್ಲ ಕೃಷಿ ಹೊಂಡ ಆಗ್ಬಿಟ್ಟಾವಲ್ ಸರ್. ಅವೆಲ್ಲ ತುಂಬ್ಕ್ಯಂತ ತುಂಬ್ಕ್ಯಂತ ತುಂಬ್ಕ್ಯಂತ ಕೆರೆಗೆ ಬರತ್ಲೇ ಲೇಟ್ ಆಗ್ಬಿಡುತ್ತೆ ಸರ್, ಅಷ್ಟೊತ್ತಿಗೆ ಮಳೆ ವರ್ಪ ಆಗ್ಬಿಡುತ್ತಲ್ ಸರ್. ಹಂಗಾಗಿ ದೊಡ್ಡ ಮಳೆ ಆಗ್ಬೇಕು ಸರ್, ನಿರಂತರ ಒಂದು 8 ದಿನ ಮಳೆ ಆತಂದ್ರೆ ಸರ್ ಎಲ್ಲ ತುಂಬ್ಕ್ಯಂತ ಬಂದು ಕೆರೆ ತುಂಬ್ತೈತೆ ಸರ್. ಅಲ್ಲಿವರೆಗೆ ಕೆರೆ ತುಂಬಕ್ ಚಾನ್ಸ್ ಇರಲ್ಲ ಸರ್. ನಿಮ್ಮೂರಿಗೆ ಕೆರೆ ಇದೆಯಾ? ಕೆರೆ ಇಲ್ಲ ಸರ್, ನಮ್ಮೂರ್ದು ಹಳೆ ಕೆರೆ ಇತ್ತಂತ ಸರ್ ಅವಾಗಿಂದ, ಅದೆಲ್ಲ ಉಳುಮೆ ಮಾಡ್ಕೊಂಡ್ರ ಸರ್, ಅಲ್ಲಿ ಕೆರೆ ಎಲ್ಲ ಹೋಗ್ಬಿಟ್ಟ ಸರ್. ಇಲ್ಲಿ ಸುತ್ತಮುತ್ತ ಅದಾವ ಸರ್, ಹೊಸೂರು ಗ್ರಾಮದಾಗ ಆಮೇಲೆ ಸುಳ್ಕೇರಿ ಗ್ರಾಮದು ಅದಾವ ಸರ್ ಕೆರೆ. ಒಳ್ಳೆಯದು ಸೋಮಣ್ಣ ಗೋನಾಳ್ ಅವರೇ, ನಮ್ಮ ಇವತ್ತಿನ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತೊಗರಿ ಬೆಳೆ ಕೃಷಿಯ ಅನುಭವಗಳನ್ನ ಹಂಚಿಕೊಂಡಿದ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ಇದುವರೆಗೆ ತೊಗರಿ ಬೆಳೆಯ ಕೃಷಿ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲೆ ಚಿಲಕಮುಖಿ ಗ್ರಾಮದ ರೈತರಾದ ಶ್ರೀ ಸೋಮಣ್ಣ ಗೋನಾಳ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಎಂ ಉಪ್ಪಾರ್, ಸಂಕಲನ ಎಚ್ಪಿ ಯಶೋಧ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸರ್ಕಾರ

ಸಮೃದ್ಧಿ ತರ್ತೇವು ನಾವು ಸಮೃದ್ಧಿ ತರ್ತೇವು